ಈ ಧಾನ್ಯ ಮಿಶ್ರಣ ಮತ್ತು ಬಟ್ಟೆ ತುಂಬಾ ಹಸಿರು ಮೇವು 61-90 ದಿನಗಳವರೆಗೆ ಅರ್ಧ ಲೀಟರ್ ನಷ್ಟು ಹಾಲು ಕೊಡಬೇಕು ಮತ್ತು ಈ ಕಡೆ 400 ಗ್ರಾಂ ಧಾನ್ಯ ಮಿಶ್ರಣ ಕೊಡ್ತಾ ಹೋಗ್ಬೇಕು. ಈ 3 ತಿಂಗಳಾದ್ಮೇಲೆ ಹಾಲು ಕೊಡುವುದನ್ನ ಸ್ಟಾಪ್ ಮಾಡಬೇಕ್ರಿ. ಆಮೇಲೆ 3-6 ತಿಂಗಳವರೆಗೆ 500 ಗ್ರಾಮ್ ಧಾನ್ಯ ಮಿಶ್ರಣ, 6-9 ತಿಂಗಳವರೆಗೆ 750 ಗ್ರಾಮ್ ಮತ್ತು 9-12 ತಿಂಗಳ ವಯಸ್ಸಾಗುವವರೆಗೂ 1 ಕಿಲೋಗ್ರಾಂದಷ್ಟು ಧಾನ್ಯ ಮಿಶ್ರಣ ಮತ್ತು ಹೊಟ್ಟೆ ತುಂಬಾ ಹಸಿರು ಮೇವನ್ನು ಕೊಡಬೇಕಾಗ್ತದೆ. 1 ವರ್ಷ ಆದ್ಮೇಲೆ ಅದಕ್ಕೆ ಮನಕ್ ಅಂತ ನಾವು ಕರಿತೀವಿ. ಇನ್ನು ಲಸಿಕೆಯಿಂದ ಯಾವ ರೋಗವನ್ನ ತಡೆಗಟ್ಟಬಹುದು ಅಂತೀರಿ? ಲಸಿಕೆಯಿಂದ ಸಾಂಕ್ರಾಮಿಕ ರೋಗಗಳಾದಂತಹ ಕಾಲು ಮತ್ತು ಬಾಯಿ ಬೇನೆ, ಗಂಟಲ ಬೇನೆ, ಚಪ್ಪೆ ಬೇನೆ, ಹುಚ್ಚ ನಾಯಿ ರೋಗ ಮತ್ತು ಗರ್ಭಪಾತ ರೋಗ, ಕ್ಷಯ ರೋಗ, ನೆರಡಿ ರೋಗ, ತೈಲೇರಿಯಾಸಿಸ್ ಮುಂತಾದವುಗಳನ್ನ ಸಾಂಕ್ರಾಮಿಕ ರೋಗಗಳ ಇವನ್ನ ಲಸಿಕೆಯಿಂದ ನಾವು ತಡೆಗಟ್ಟಬಹುದು. ಸಾಮಾನ್ಯವಾಗಿ ಬರುವ ಇತರ ರೋಗಗಳು ಯಾವುವು ಮತ್ತು ಅವುಗಳನ್ನ ಹೇಗೆ ತಡೆಗಟ್ಟಬಹುದು ಅಂತೀರಿ? ಜೋನ್ಸ್ ಡಿಸೀಸ್ ಅಂತ ಬರ್ತದೆ, ಬೊವೈನ್ ಟ್ಯೂಬರ್ಕ್ಯುಲೋಸಿಸ್, ಇವಕ್ಕ ಖರೀದಿಸುವಾಗ ಇವನ್ನೆಲ್ಲ ನೋಡಿಕೊಳ್ಳಬೇಕು. ಯಾಕಂದ್ರೆ ಇವಕ್ಕೆ ಒಂದ್ಸಲ ಬಂದ ಮೇಲೆ ಔಷಧಿ ಇಲ್ಲ. ಆಮೇಲೆ ಅಫ್ಲೋಟಾಕ್ಸಿಕೋಸಿಸ್, ಫಂಗಸ್ ಒಂದು ಆಹಾರವನ್ನು ಅದಲ್ಲಿ ಇದು ಬಂದು ದನಗಳಿಗೆ ತೊಂದರೆ ಆಗ್ತದೆ. ಅದೆಲ್ಲ ಎಪಿಮೀರಲ್ ಫೀವರ್ ಅಂತ 3 ಡೇಸ್ ಸಿಕ್ನೆಸ್ ಅಂತ ಒಂದು ರೋಗ ಬರ್ತದೆ. ಫುಟ್ ರಾಟ್, ಈ ಕಾಲುಗಳು ಇಂದ ರೋಗ ಬರ್ತದೆ. ಸೊ ಇವನ್ನ ಸಾಧ್ಯವಾದಷ್ಟು ಕಾಲುಗಳನ್ನು ಮೇಲಿನ ಮೇಲೆ ತೊಳಿತಾ ಇರಬೇಕು. ಉಣ್ಣೆ ಮತ್ತು ನೊಣಗಳಿಂದ ಬರುವ ರೋಗಗಳು ಯಾವುದು ಅಂತೀರಿ? ಈ ಉಣ್ಣೆ ಮತ್ತು ನೊಣಗಳಂದ್ರೆ ಇವು ಸಾಮಾನ್ಯವಾಗಿ ಬ್ಲಡ್ ಸಕಿಂಗ್ ಅಂತ ಹೇಳ್ತೀವಿ ನಾವು, ರಕ್ತ ಹೀರುವಂತ ಒಂದು ಉಣ್ಣೆಗಳು. ಸೊ ಇವು ಎನಾಪ್ಲಾಸ್ಮೋಸಿಸ್ ಅಂತ ಹೇಳ್ತೀವಿ, ಬೆಬಿಯೋಸಿಸ್, ಟ್ರಫೆನೋಸೋಮಯಾಸಿಸ್ ಮತ್ತು ತೈಲೇರಿಯಾಸಿಸ್. ಇವೆಲ್ಲವೂ ದನದ ಮನೆ ಒಳಗೆ ಸಾಕಷ್ಟು ಗಾಳಿ ಮತ್ತು ಬೆಳಕು ಇರಬೇಕು. ನೊಣಗಳು ಮತ್ತು ಉಣ್ಣೆ ಬರದ ಹಾಗೆ ನೋಡಿಕೊಳ್ಬೇಕು, ಇಲ್ಲಾಂದ್ರೆ ಈ ರೋಗಗಳು ಬರೋ ಸಾಧ್ಯತೆ ಇರ್ತದೆ. ಉಣ್ಣೆಗಳು ಆಗದಂಗೆ ನಾವು ನೋಡಿಕೊಳ್ಬೇಕು. ಇನ್ನ ಈ ಹೊರ ಮತ್ತು ಒಳ ಪರಾವಲಂಬಿ ಜೀವಿಗಳು ಯಾವ ಅಂತೀರಿ? ಈ ಹೊರ ಪರಾವಲಂಬಿ ಜೀವಿಗಳಂದ್ರೆ ಉಣ್ಣೆ, ಚಿಗಟೆ, ಚಿಕ್ಕಾಡು ಮತ್ತು ಹೇನುಗಳು. ಹತೋಟಿ ಕ್ರಮಗಳು, ಪ್ರಾಣಿಗಳನ್ನು ಮತ್ತು ಪ್ರಾಣಿಗಳ ಕೊಟ್ಟಿಗೆಯನ್ನು ಸ್ವಚ್ಛವಾಗಿಡಬೇಕು. ಪ್ರಾಣಿಗಳನ್ನು ಮೇಯನ್ನು ದಿನವೂ ತಿಕ್ಕುವ ರೂಢಿ ಇರಬೇಕು. ಪ್ರತಿ ದಿವಸ ತಿಕ್ಕುವುದರಿಂದ ಉಣ್ಣೆಗಳ ನಿಯಂತ್ರಣ ಆಗ್ತಿರ್ತಾರೆ. ಅದೇ ರೀತಿ ಒಳ ಪರಾವಲಂಬಿ ಜೀವಿಗಳು ಜಂತು ಹುಳುವಿನ ರೋಗ ಮತ್ತು ಮೂಗೇರಿ ಅಂತ ಬರ್ತದೆ, ಆಮೇಲೆ ಫೇಷಿಯೋಲೋಸಿಸ್ ಅಂತ ಬರ್ತದೆ, ತಲೇರಿಯೋಸಿಸ್ ಅಂತ, ಈ ಒಂದು ಒಳ ಪರಾವಲಂಬಿ ಜೀವಿಯಿಂದ ಬರ್ತದೆ. ಅದಕ್ಕೆ ಸ್ಥಳೀಯ ಪಶು ವೈದ್ಯರಿಂದ ಇವಕ್ಕೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಕರು ಹುಟ್ಟಿದ ಮೇಲೆ ಹೈನು ದನಗಳಿಗೆ ಬರುವ ಸಾಮಾನ್ಯ ರೋಗಗಳು ಯಾವುದು ಮತ್ತು ಅವುಗಳನ್ನ ಹೆಂಗ ನಿಯಂತ್ರಿಸಬಹುದು ಅಂತೀರಿ? ಕರು ಹುಟ್ಟಿದ ಮೇಲೆ ಬರ್ತಕ್ಕಂಥವು ಸಾಮಾನ್ಯವಾಗಿ ಅಂದ್ರೆ ಹಾಲು, ಜ್ವರ ಮತ್ತು ಕೀಟೋಸಿಸ್. ಸುಣ್ಣದ ಅವಶ್ಯಕತೆಯನ್ನು ಆಹಾರದ ಮೂಲಕ ನಾವು ಕೊಡಬೇಕು. ಇಲ್ಲಂದ್ರೆ ಈ ಹಾಲಿನೊಳಗೆ ಸುಣ್ಣದ ಅಂಶ ಕಡಿಮೆ ಆದ್ಮೇಲೆ ಅವು ಏನಾಗ್ತದೆ, ಅತಿ ಹಾಲು ಹೆಚ್ಚು ಹಿಂಡುವಂತ ಮಿಶ್ರ ತಳಿಗಳು ತಮ್ಮ ದೇಹದ ಎಲುಬಿನಿಂದ ಈ ಕ್ಯಾಲ್ಸಿಯಂ ಅನ್ನು ಹಿರ್ಕೋತವ. ಸೊ ಹೀಗಾಗಿ ಈ ಹಾಲು ಜ್ವರ ಬರ್ತದೆ. ಅದೇ ರೀತಿ ಕೀಟೋಸಿಸ್, ಪಿಷ್ಟ ಅಂಶ ಹೆಚ್ಚಿರುವ ಆಹಾರವನ್ನು ಕೊಡ್ತಾ ಹೋಗ್ಬೇಕು. ಪಿಷ್ಟ ಅಂಶ ಕಡಿಮೆ ಇದ್ರೆ ಕೀಟೋಸಿಸ್ ಕಾಯಿಲೆ ಬರ್ತದೆ. ಅದೇ ರೀತಿ ಮ್ಯಾಗ್ನೀಸಿಯಂ ಒಂದು ಬೇನೆ ಅಂತ ಬರ್ತದೆ. ಇದು ಹೈನು ದನಗಳಿಗೆ ತಪ್ಪದೆ ಧಾನ್ಯ ಮಿಶ್ರಣದಲ್ಲಿ ಉತ್ತಮ ಲವಣ ಮಿಶ್ರಣವನ್ನು ಪ್ರತಿದಿನ ನಾವು ಒದಗಿಸಬೇಕಾಗ್ತದೆ. ಇಲ್ಲಂದ್ರೆ ಮ್ಯಾಗ್ನೀಸಿಯಂ ಕಡಿಮೆ ಆಗಿ ಅವುಗಳ ಎಲ್ಲಾ ಉತ್ಪಾದನೆಗಳು ಕುಂಠಿತಗೊಳ್ತಾವ್ರಿ. ಅದೇ ರೀತಿ ಪೋಸ್ಟ್ ಪಾಸ್ಚುರೆಂಟ್ ಹೆಮೋಗ್ಲೋಬಿನ್ ಯೂರಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬೆಬೋಸಿಸ್, ತೈಲೇರಿಯಾಸಿಸ್, ಪ್ರೋಟೋಜೋನ್ ಡಿಸೀಸ್ ಅಂತ ಕರಿತೀವಿ. ಇದರ ಕೆಂಪು ಕಲರ್ ಉಚ್ಚಿ ಬರೋದು ಮತ್ತು ವಿಪರೀತ ಜ್ವರ ಎಲ್ಲ ಇರ್ತವೆ ಸಿಂಪ್ಟಮ್ಸ್. ಅದಕ್ಕೆ ಸ್ಥಳೀಯ ಪಶು ವೈದ್ಯರಿಂದ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಿಸಬೇಕಾಗ್ತದೆ. ಇನ್ನು ತಪ್ಪು ಆಹಾರ ಕೊಡುವುದರಿಂದ ಬರುವಂತಹ ರೋಗಗಳು ಯಾವು ಮತ್ತು ನಿಯಂತ್ರಣ ಹೆಂಗ್ ಮಾಡ್ಬೇಕಂತೀರಿ? ತಪ್ಪು ಆಹಾರದ ಕೊಡುವುದರಿಂದ ಬರುವ ರೋಗಗಳು ಅಂದ್ರೆ ಈ ಹೊಟ್ಟೆ ಉಬ್ಬುವುದು. ಅದಕ್ಕೆ ಉಪಚಾರ ಮನೆಗಳಲ್ಲಿ ಲಭ್ಯ ಇರುವ ಒಂದು ತೆಂಗಾ ಎಣ್ಣೆ ಅಥವಾ ಅಗಸೆ ಎಣ್ಣೆ, ಇದನ್ನು 1/4 ರಿಂದ 1 ಲೀಟರ್ ಅಷ್ಟು ತೆಗೆದುಕೊಂಡು ತಿನ್ನುವ ಸೋಡಾ ಅದಕ್ಕೆ 30 ಗ್ರಾಮ್ ಮಿಕ್ಸ್ ಮಾಡಿ 10 ಲಿಂಬೆಹಣ್ಣ ರಸವನ್ನು ಬೆರೆಸಿ ಗೊಟ್ಟದಿಂದ ನಾವು ಕುಡಿಸಬೇಕು ಮತ್ತು ಬಾಳೆಹಣ್ಣಿನ ಸಿಪ್ಪೆಯನ್ನು ತಿನ್ನಿಸಬಹುದು. ಮತ್ತು ಹೆಚ್ಚಿನ ಉಪಚಾರಕ್ಕಾಗಿ ಸ್ಥಳೀಯ ಪಶು ವೈದ್ಯರನ್ನ ಸಂಪರ್ಕಿಸಿ ಆಮೇಲೆ ಸ್ವಲ್ಪ ಅದನ್ನ ಹೊರಗಡೆ ನಾವು ಅಡ್ಡಾಡಕ್ಕೆ ಬಿಡುವುದರಿಂದ ಈ ಹೊಟ್ಟೆ ಉಬ್ಬುವುದು ಕಡಿಮೆ ಆಗ್ತದೆ. ಈ ಕೆಚ್ಚಲು ಬಾವು ರೋಗ ಅಂದ್ರೆ ಏನು ಮತ್ತೆ ಅದು ಯಾಕೆ ಬರ್ತದೆ ಮತ್ತೆ ಏನೇನು ತೊಂದರೆಗಳು ಬರ್ತಾವು ಮತ್ತೆ ಅದನ್ನ ಯಾವ ರೀತಿ ನಿಯಂತ್ರಣ ಮಾಡ್ಬೇಕಂತೀರಿ? ಪ್ರಮುಖವಾಗಿ ಈ ಕೆಚ್ಚಲು ಬಾವು ಬರೋದು ಮೂಲ ಕಾರಣ ಏನಂದ್ರೆ ಈ ದನದ ಕೊಟ್ಟಿಗೆ ಸ್ವಚ್ಛ ಇಲ್ಲದೆ ಇರೋದ್ರಿಂದ ಮತ್ತು ನಾವು ಹಾಲು ಹಿಂಡು ಪದ್ಧತಿ ಮುಷ್ಟಿ ಪದ್ಧತಿಯಿಂದ ಹಿಂಡದೆ ಇರೋದ್ರಿಂದ

ನಿನ್ನ ಧರ್ಮದ ತಂಗ್ಯಪ್ಪ ಧರ್ಮದ ಅರಿಟ್ಟ ನಾನನ್ನ ಕರಮದ ಅರಿಡದೆ ಬಚಲ ಮೋರಿಲೆ ಇವ ಮತ ಪಾರ ಮಾಡ ಗುರವೇ ತೂಗ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ತೂಗ ನೀರೆ ತೂಗ ತೂಗ ನೀರೆ ತೂಗಿರಿ ಮನಹರ ಚಾನದಲೆ ತೂಗ ತೂಗ ನೀರೆ ಒಟ್ಟ ಕುಬಸ ಕಳದ ತನ್ನ ಬಾಗಲ ತೊಳಗಿ ಹಾಕಿ ತಂದಿ ಕಚೇರಿ ಬಾಂದ ಕುಬಸ ಯಾರದಂದ ಕುಬಸಿನ ರಂಗ ಏನ ಚಂದ ತೂಗ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ತೂಗ ನೀರೆ ತೂಗ ತೂಗ ನೀರೆ ತೂಗಿರಿ ಮನವರ ಚಾನದಲೆ ತೂಗ ತೂಗ ನೀರೆ ಕುಬಸ ಕಳ